ಹಿಂದಿನ ಸಂಧಿಯಲ್ಲಿ ತಿಳಿಸಿದಾಗ ಭಗವಂತನ ಭಗವದ್ಭಕ್ತರ ನಿಂದೆಯನ್ನು ಯಾರು ಮಾಡ್ತಾರೋ ಅಂತಹ ಸ್ಥಳದಲ್ಲಿ ಸ್ವಲ್ಪ ಕಾಲ ಕೂಡ ಇರಲೂಬಾರದು, ದೂರ ಹೋಗಬೇಕು. ಸಾಧ್ಯ ಆದರೆ ಪ್ರತಿಭಟನೆ ಮಾಡಬೇಕು, ಇಲ್ಲದಿದ್ದರೆ ಪುಣ್ಯ ಎಲ್ಲ ನಾಶ ಆಗತ್ತೆ, ಮತ್ತೆ ನರಕವಾಗಿಯಾಗುವಂಥ ಸಂದರ್ಭ ಬರುತ್ತೆ ಅಂತ ತಿಳಿಸಿದರು. ಅಷ್ಟೇ ಅಲ್ಲ, ಯಾರು ಹರಿನಿಂದೆಯನ್ನು ಮಾಡ್ತಾರೋ ಅವರು ತಮಸ್ಸಿಗೆ ಬೀಳ್ತಾರೆ. ಆ ನಿಂದಕರನ್ನು ನಿಂದನೆ ಮಾಡದೇ ಇದ್ದರೆ ಇನ್ನೂ ಹೆಚ್ಚಿನ ಅಂಧನ ತಮಸ್ಸಿಗೆ ಬೀಳ್ತಾನೆ ಅಂತ ಉಪನಿಷತ್ತು ಮಹಾಭಾರತಾದಿಗಳಲ್ಲಿ ಇರುವಂತಹ ವಿಚಾರವನ್ನು ತಿಳಿಸಿದರು. ಈಗ ತಿಳಿಸ್ತಾರೆ, ಅಸುರರ ನಿಂದೆ ಸುರರ ಸ್ತುತಿ ಮಾಡದೇ ಇದ್ದರೆ ಪಾಪ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಹೊತ್ತು ಹೊತ್ತಿಗೆ ಪಾಪ ಕರ್ಮ ಪ್ರವರ್ತಕರ ನಿಂದಿಸದೆ ತನಗಿಂದುತ್ತಮರ ಗುಣಕರ್ಮಗಳ ಕೊಂಡಾಡದಲೆಯಿಪ್ಪ ಮರ್ತ್ಯರಿಗೆ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯೆ ಮೊದಲಾದ ಅಖಿಲ ದೋಷಗಳಿತ್ತಪ್ಪನು ಸಂದೇಹ ಬಡಸಲ್ಲ ಅಖಿಲ ಶಾಸ್ತ್ರ ಮತ. ಪ್ರಾತಃಕಾಲಾದಿಗಳಲ್ಲಿ ಸಂಧ್ಯಾವಂದನಾದಿಗಳು ಹೇಗೆ ನಿತ್ಯಕರ್ಮನೋ ಅದೇ ರೀತಿಯಾಗಿ ತಮೋಯೋಗ್ಯರಾಗಿರ್ತಕ್ಕಂಥ ಭಗವಂತನ ದ್ವೇಷಗಳನ್ನು ದ್ವೇಷ ಮಾಡೋದು ಕೂಡ ಒಂದು ರೀತಿಯಾಗಿ ಭಗವಂತನ ಪೂಜೆ. ಭಗವಂತನ ಭಕ್ತರನ್ನು ಕೊಂಡಾಡೋದು ಕೂಡ ಕರ್ತವ್ಯ ಕರ್ಮ. ಪಾಪಕರ್ಮ ಸದಾಕಾಲ ನಿಂದೆ ಆಗಿರುವಂತೆ ಪಾಪಕರ್ಮ ಮಾಡುವವರು ಕೂಡ ನಿಂದ್ಯರೇ. ಪುಣ್ಯಕರ್ಮ ಸದಾಕಾಲ ವಂದ್ಯ ಆಗಿರುವಂತೆ ಪುಣ್ಯಕರ್ಮ ಮಾಡುವವರು ಕೂಡ ವಂದ್ಯರೇ, ಆಧರಣೀಯರೇ ಆಗಿರ್ತಾರೆ. ಮನಸ್ಸಿನ ವೃತ್ತಿಗಳು ಚಿತ್ತ, ಚೇತನ, ಅಹಂಕಾರ, ಬುದ್ಧಿ ಮತ್ತು ಮನಸ್ಸು. ಈ ಮನಸ್ಸಿನ ವೃತ್ತಿಗಳಿಗೆ ಮನಸ್ತತ್ವಕ್ಕೆ ಕಲಿಯ ಪತ್ನಿ, ವಿಪ್ರಚಿತಿ, ಜರಾಸಂಧ, ಕಾಲನೇಮಿ, ಮಧುಕೈಟವರು, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಸಾಲ್ವ, ಶಂಬರ ಮೊದಲಾಗಿರ್ತಕ್ಕಂಥ 15 ಮಂದಿ ಮಹಾ ಅಸುರರಿದಾರಲ್ಲ, ಅವರೆಲ್ಲರೂ ಕೂಡ ಪ್ರೇರಕರು. ಪಂಚ ಜ್ಞಾನೇಂದ್ರಿಯಗಳಿಗೆ ಶ್ರವಣ, ನಯನ, ಗ್ರಾಣ, ತ್ವಕ್, ರಸ ಇವುಗಳಿಗೆ ಬಾಣ, ನಮುಚಿ, ಇಲ್ವಲ, ದ್ವಾಪರ, ಹಿಡಿಂಬಾಸುರರು ಇವರು ಪ್ರೇರಕರು. ಪಂಚಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಇದಕ್ಕೆ ವಾತಾಪಿ, ಧೇನುಕ, ಕೇಶಿ, ತೃಣಾವರ್ತ, ಲವಣ, ದುಂದುಮಾರ ಅಂತ ಇವರೆಲ್ಲ ಅಭಿಮಾನಿಗಳು, ತತ್ವಾಭಿಮಾನಿ ಅಸುರರು. ಅದೇ ರೀತಿಯಾಗಿ ಪಂಚ ತನ್ಮಾತ್ರಗಳಿಗೆ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಅಲ್ಲಿ ಹಂಸ, ಡಿಬಿಕ, ಪೌಂಡ್ರಕ, ಕೂಪಕರ್ಣ, ದುಶಾಸನ, ವೃಷಸೇನ ಅಂತೆಲ್ಲ ಅದಕ್ಕೆ ತತ್ವಾಭಿಮಾನಿ ಅಸುರರು ಪ್ರೇರಕರು, ಅಲ್ಲಿದ್ದು ನಿಯಮನ ಮಾಡೋರು. ಅದೇ ರೀತಿಯಾಗಿ ಪಂಚಭೂತಗಳಿಗೆ ಪೃಥಿವಿ, ಜಲ, ಶಿಖಿ, ಪವನ, ಭೂತಾಕಾಶ ಅವುಗಳಿಗೆ ವಿಕರ್ಣ, ಕುಂಭಾಂಡ, ರುಗ್ಮಿ, ಶತಧನ್ವ, ಕಿರ್ಮೀರ, ವೇನ, ಸೈಂಧವ ಮೊದಲಾದವರೆಲ್ಲ ನಿಯಮಕರು, ನಿಯಮನ ಮಾಡ್ತಕ್ಕಂಥವರು. ಅದಕ್ಕೆ ಶಾಸ್ತ್ರ ತಿಳಿಸ್ತಾ ಇದೆ, ದೈತ್ಯ ನಿಂದಾಂ ನ ಕೊರುವಂತಿ ತೇಪಿ ತತ್ ಬಲಭಾಗಿನ ಹಾನ್. ದೈತ್ಯರನ್ನು ನಿಂದೆ ಮಾಡದೇ ಇದ್ದರೆ ಅವರೂ ಕೂಡ ದೈತ್ಯರಂತೆ ಪಾಪ ಫಲಗಳಿಗೆ ಭಾಗಿಗಳಾಗ್ತಾರೆ. ಇದನ್ನು ಗುರುಗು ಋಷಿಗಳು ವಿಷ್ಣು ರಹಸ್ಯದಲ್ಲಿ ಇಂದ್ರದ್ಯುಮ್ನ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಇವರ ಆಕ್ಷೇಪ ಏನು ಅಂದರೆ, ನನ್ನ ದೇಹದಲ್ಲೇ ಆಗಲಿ ಅಥವಾ ಬೇರೆಯವರ ದೇಹದಲ್ಲೇ ಆಗಲಿ ಅಂತರ್ಯಾಮಿಯಾಗಿ ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸ್ತಕ್ಕಂಥ ಒಬ್ಬ ಸ್ವತಂತ್ರ ವ್ಯಕ್ತಿ ಅಥವಾ ಕರ್ತೃ ಇದ್ದಾನೆ ಅನ್ನಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಕ್ಷಿ ಪುರಾವೆ ಅನ್ನೋದಿಲ್ಲ. ಆದ್ದರಿಂದ ಇದು ಅಂಧವಿಶ್ವಾಸ, ಕುರುಡು ನಂಬಿಕೆ ಅಥವಾ ಮೂಢನಂಬಿಕೆ. ಸಮಾಜದ ಕ್ಷೇಮಾಭಿವೃದ್ಧಿ ಕಾರ್ಯಗಳಿಗೆ ಇದು ಅಡಚಣೆ ಆಗತ್ತೆ. ನಾನೇ ಎಲ್ಲ ಮಾಡ್ತೀನಿ ಎನ್ನುವ ಆತ್ಮವಿಶ್ವಾಸ ಇದ್ರೇ ಸಮಾಜದ ಔನ್ನತ್ಯ ಅನ್ನೋದಾಗೋದು ಅಂತ ಈ ರೀತಿಯಾಗಿ ಕೆಲವರ ಅಭಿಪ್ರಾಯ. ದೈತ್ಯರು ತಮ್ಮ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಪ್ರದರ್ಶನ ಮಾಡಿ ಅವುಗಳನ್ನು ಎಲ್ಲ ಕಡೆ ಪ್ರಸಾರವನ್ನು ಮಾಡ್ತಾರೆ, ಪಾಪಕರ್ಮಗಳಿಗೆ ಪ್ರೇರಣೆಯನ್ನು ಕೊಡ್ತಾರೆ. ಈ ರೀತಿಯಾಗಿ ಭಗವದ್ಗೀತೆ ನಮಗೆ ತಿಳಿಸತ್ತೆ. ಹೀಗಾಗಿ ಸಮಾಜ ಪೂರ್ತಿ ಕೆಟ್ಟು ಹೋಗುತ್ತೆ. ನಿಂದ್ಯರಾಗಿರುವಂಥ ಇಂಥ ಜನರನ್ನು ನಿಂದನೆ ಮಾಡಲೇಬೇಕು. ನಿಂದನೆ ಮಾಡದೇ ಇದ್ದರೆ ಸಮಾಜಘಾತುಕರ ಆಗಿ ಮತ್ತು ಅದರಿಂದ ಲೋಕಕ್ಕೆ ಅನರ್ಥ ಆಗ್ತಾ ಇದೆ. ಆದ್ದರಿಂದ ಹೊತ್ತು ಹೊತ್ತಿಗೆ ಪಾಪಕರ್ಮ ಪ್ರವರ್ತಕರ ನಿಂದಿಸದೇ ಇರೋದು ದೊಡ್ಡ ಅಪರಾಧ. ಯಾವ್ಯಾವುದು ಮಹಾಪಾಪಗಳು ಅಂದರೆ ಗೋಹತ್ಯೆ, ಬ್ರಹ್ಮಹತ್ಯೆ, ಸ್ತ್ರೀ ಹತ್ಯೆದಂಥ ಪಾಪ ಸಂಘಟನೆ ಆಗೋದು. ದೈತ್ಯರಲ್ಲಿ ತಾತ್ವಿಕ ದೈತ್ಯರು, ಅತಾತ್ವಿಕ ದೈತ್ಯರು ಅಂತ ಎರಡು ರೀತಿ. ಅತಾತ್ವಿಕ ದೈತ್ಯರಿಗಿಂತ ತಾತ್ವಿಕ ದೈತ್ಯರು ಅಪಾಯಕಾರಿಗಳು. ಅತಾತ್ವಿಕರು ಅಂತ ಹೇಳಿದರೆ ಅವರು ನಮ್ಮ ಶರೀರದಲ್ಲಿರೋದಿಲ್ಲ, ತತ್ವಾಭಿಮಾನಿಗಳಲ್ಲ ಅವರು. ಅವರು ಹೊರಗಡೆ ಮಿಥ್ಯಾಜ್ಞಾನವನ್ನು ಪ್ರವರ್ತನೆ ಮಾಡ್ತಾರೆ. ಆದರೆ ಈ ತತ್ವಾಭಿಮಾನಿ ಅಸುರರು ಒಳಗೂ ಹೊರಗೂ ಕೂಡ ಮಿಥ್ಯಾಜ್ಞಾನವನ್ನು ಹರಡುವಂಥವರು. ಶರೀರದೊಳಗೆ ಮನ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳಲ್ಲಿ ನೆಲೆಸಿ ಪ್ರೇರಣೆಯನ್ನು ಮಾಡ್ತಾರೆ. ಆದ್ದರಿಂದ ಇದನ್ನು ಎದುರಿಸೋದು ಅನ್ನೋದು ಬಹಳ ಕಷ್ಟ. ಆದ್ದರಿಂದ ಅವರನ್ನು ನಿಂದನೆ ಮಾಡಲೇಬೇಕು. ಇಲ್ಲದೆ ಔದಾಸೀನ್ಯದಿಂದ ಬಿಟ್ಟುಬಿಟ್ರೆ ಅವರು ಇನ್ನಷ್ಟು ಪ್ರಬಲರಾಗಿ ನಮ್ಮಲ್ಲಿ ಇನ್ನಿಷ್ಟು ಪಾಪಕರ್ಮಗಳಿಗೆ ಪ್ರೇರಣೆಯನ್ನು ಮಾಡ್ತಾರೆ. ಆದ್ದರಿಂದ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಿದಂತಾಗಿದ್ದರಿಂದ ನಾವು ಹೆಚ್ಚು ಅಪರಾಧಿಗಳಾಗ್ತೀವಿ. ಆ ಅಪರಾಧಿಯ ನಿಂದೆ ಮಾಡಲಿಲ್ಲ, ಆದರೆ ಅಪರಾಧವನ್ನೂ ಮಾಡಿಲ್ಲ ಅಂಥೇಳಿ ದಂಡನೆಯನ್ನು ನಾವು ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ. ಶತ್ರುವನ್ನು ನಿಂದನೆ ಮಾಡದೆ ಔದಾಸೀನ್ಯದಿಂದ ಇರೋದು, ಶತ್ರು ಏನು ಶಿಕ್ಷೆಗೆ ಒಳಪಡ್ತಾನೋ ಅದೇ ರೀತಿಯಾಗಿ ಇವನು ಕೂಡ ಶಿಕ್ಷೆಗೆ ಅರ್ಹನಾಗ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ. ಗೋಹತ್ಯ, ಬ್ರಹ್ಮಹತ್ಯ, ಸ್ತ್ರೀ ಹತ್ಯೆಗಳನ್ನು ವಸ್ತುತಃ ವಾಸ್ತವಿಕದಲ್ಲಿ ಮಾಡದೇ ಇದ್ದರೂ ಕೂಡ ಅದನ್ನು ಪ್ರತಿಭಟನೆ ಮಾಡದೆ ಅಥವಾ ನಿಂದೆ ಮಾಡದೇ ಇದ್ದರೆ ಅದರ ಪಾಪ ಮಾತ್ರ ನಮ್ಮನ್ನು ಸುತ್ತದೆ ಬಿಡೋದೇ ಇಲ್ಲ. ಆದ್ದರಿಂದ ಪಾಪಕರ್ಮ ಪ್ರವರ್ತಕರ ನಿಂದಿಸದೆ ತನಗಿಂತುತ್ತಮರ ಗುಣಕರ್ಮಗಳ ಕೊಂಡಾಡದಲ್ಲಿ ಇಪ್ಪಮರ್ತ್ಯರಿಗೆ ಗೋಬ್ರಾಹ್ಮಣ, ಸ್ತ್ರೀ ಹತ್ಯೆ ಮೊದಲಾಗಿರ್ತಕ್ಕಂಥ ದೋಷ ಬರುತ್ತೆ ಅಂತ ಶಾಸ್ತ್ರದ ಆಂತರ್ಯವನದಾಸರು ನಮಗೆ ಇಲ್ಲಿ ತಿಳಿಸ್ತಾರೆ. ಇಲ್ಲಿ ತನಗಿಂತುತ್ತಮರ ಕೊಂಡಾಡದಲೆ ಅಂತ, ನನ್ನ ದೇಹದಲ್ಲೂ ಬೇರೆಯವರ ದೇಹದಲ್ಲೂ ಅಂತರ್ಯಾಮಿಯಾಗಿ ಒಬ್ಬ ಇದ್ದಾನೆ, ಅವನೇ ಸ್ವತಂತ್ರ ಕರ್ತೃ, ಅವನೇ ಎಲ್ಲವನ್ನು ಮಾಡಿ ಮಾಡಿಸ್ತಾನೆ ಅಂತ ದೇವತೆಗಳು ತತ್ವಾಭಿಮಾನಿಗಳಾಗಿ ದೇಹದ ಒಳಗೂ ತತ್ವ ಉಪದೇಶ ಮಾಡ್ತಕ್ಕಂಥ ಗುರುಗಳಾಗಿ ಹೊರಗೂ ಮಾರ್ಗದರ್ಶನವನ್ನು ಮಾಡ್ತಾರೆ. ಹಾಗಾಗಿ ಗುರುಗಳು ಮತ್ತು ಗುರುಗಳ ಅಂತರ್ಯಾಮಿಯಾಗಿ ಪರಮಾತ್ಮ ಇರೋದ್ರಿಂದನೇ ಅವರ ಪ್ರೇರಣೆಯಿಂದ ಸಮಾಜದಲ್ಲಿ ಎಲ್ಲ ಹಿತಕರವಾಗಿರ್ತಕ್ಕಂಥ ಕಾರ್ಯಗಳು, ಕ್ಷೇಮ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ. ಜ್ಞಾನ ಕಾರ್ಯಗಳು ಹೆಚ್ಚೋದ್ರಿಂದ ಸಮಾಜದ ಏಳಿಗೆ ಅನ್ನೋದಾಗತ್ತೆ. ಇದು ಪ್ರಶಂಸನೆ, ಇದನ್ನು ನಾವು ಪ್ರಶಂಸನೆ ಮಾಡಲೇಬೇಕು. ಹೊಗಳದೇ ಇದ್ದರೆ ಸಮಾಜದ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಪ್ರೋತ್ಸಾಹ ಅನ್ನೋದು ಇಲ್ಲದೇ ಇದ್ದಂಗಾಗತ್ತೆ. ಸಮಾಜದ ಉನ್ನತಿ ಅನ್ನೋದು ಸಾಧಿಸೋಕ್ಕಾಗೋದಿಲ್ಲ. ನಾನು ಗುರು ದೇವತೆಗಳನ್ನು ಹೊಗಳಲಿಲ್ಲ, ಆದರೆ ತೆಗಳಲೂ ಇಲ್ಲ, ಈ ರೀತಿಯಾಗಿ ಸಮಾಧಾನವನ್ನು ಪಡುವಂತೆ ಇಲ್ಲ. ದ್ವೇಷಿಯಂತೆ ಔದಾಸೀನನೂ ಕೂಡ ಶಿಕ್ಷಾರ್ಹ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಆದ್ದರಿಂದ ಅಂಥವರಿಗೆ ಶಿಕ್ಷೆ ಏನು ಅಂದರೆ ಮರ್ತ್ಯರಿಗೆ ಗೋಬ್ರಾಹ್ಮಣ, ಸ್ತ್ರೀ ಹತ್ಯೆ ಮೊದಲಾದ ಅಖಿಲ ದೋಷಗಳಿತ್ತಪ್ಪನು. ನಿಂದಾರ್ಹರನ್ನು ನಿಂದನೆ ಮಾಡದೆ, ಪ್ರಶಂಸೆಗೆ ಪಾತ್ರರಾದವರನ್ನು ಪ್ರಶಂಸನೆ ಮಾಡದೆ, ಔದಾಸೀನದಿಂದ ಇರತಕ್ಕಂಥ ಮಾನವನಿಗೆ ಪರಮಾತ್ಮ ಗೋಹತ್ಯೆ, ಬ್ರಹ್ಮಹತ್ಯೆ, ಸ್ತ್ರೀ ಹತ್ಯೆ ಮೊದಲಾದ ಎಲ್ಲ ದೋಷಗಳನ್ನು ಕೊಡ್ತಾನೆ. ಗೋಹತ್ಯೆ ಮುಂತಾದವು ಸಾಮಾನ್ಯ ಪಾಪಗಳು, ಅಂತ ಪ್ರತಿಯೊಂದು ಪಾಪಕ್ಕೂ ಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತ ಹೇಳಿದೆ. ಆದರೆ ಸರ್ವೋತ್ತಮನಾಗಿರ್ತಕ್ಕಂಥ ಸ್ವತಂತ್ರ ಕರ್ತೃ ಅಂತ ಕರೆಸ್ಕೊಳ್ಳುವಂತಹ ಬಿಂಬಮೂರ್ತಿಯ ವ್ಯಾಪಾರವನ್ನು ತಿರಸ್ಕಾರ ಭಾವನೆಯಿಂದ ಕಂಡು ಹೊಗಳದೆ ತೆಗಳದೆ ಔದಾಸೀನ್ಯದಿಂದ ಇದ್ದರೆ ಅದು ದೊಡ್ಡ ಪಾಪ. ಹೊಗಳಿಕೆಯನ್ನು, ಪ್ರಶಂಸೆಯನ್ನು ನೈಜವಾಗಿ ಪಡೆಯುವಂಥ ಅರ್ಹತೆ ಪಡೆದಿರೋನಿಗೆ ಪ್ರಶಂಸನೆ ಸಿಗದೇ ಇದ್ದರೆ ಅದು ಮರಣಕ್ಕಿಂತ ಹೆಚ್ಚಿನ ನೋವನ್ನು ಉಂಟು ಮಾಡುತ್ತೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಹತ್ಯೆ ಅಂತ ಶಾಸ್ತ್ರ ಹೇಳುತ್ತೆ. ಆತ್ಮಹತ್ಯೆ, ಆತ್ಮನಾದ ಬಿಂಬನ ಹತ್ಯೆ. ಬಿಂಬಮೂರ್ತಿಯಲ್ಲಿ ಅನಾದರ ತೋರುವವರಿಗೆ ಸುಖ ಅನ್ನೋದು ಯಾವತ್ತೂ ಇಲ್ಲ, ಈ ಅಪರಾಧಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಗೋಹತ್ಯೆ ಮೊದಲಾಗಿರ್ತಕ್ಕಂಥ ಎಲ್ಲ ಪಾಪಗಳಿಗೆ ಇದೊಂದೇ ಸಮಾನ ಅಥವಾ ಇದು ಅದಕ್ಕಿಂತ ಜಾಸ್ತಿ. ಸಕಲ ವೇದಾಭಿಮಾನಿಯಲ್ಲಿ ಲಕ್ಷ್ಮೀದೇವಿ ಸಕಲ ವೇದಗಳ ಪ್ರತಿ ಪದ, ಪ್ರತಿ ವರ್ಣ, ಪ್ರತಿ ಸ್ವರಗಳಿಂದಲೂ ಪ್ರತಿ ಕ್ಷಣ ಭಗವಂತನ ಸ್ವಾತಂತ್ರ್ಯ ಗುಣಗಳನ್ನು ಹೊಗಳ್ತಾ ಇರುವಾಗ ಅಲ್ಪರಾಗಿರ್ತಕ್ಕಂಥ ನಾವು ಅಹಂಕಾರದಿಂದ ಔದಾಸೀನ್ಯವನ್ನು ತೋರೋದು ಅಕ್ಷಮ್ಯ ಅಪರಾಧ ಅಂತ ಶಾಸ್ತ್ರದ ಅಭಿಪ್ರಾಯ. ಉದಾಹರಣೆಯನ್ನು ಕೊಡ್ತಾರೆ. ಇಲ್ಲಿ ಭೀಮಸೇನ ದೇವರು ದುರ್ಯೋಧನಾದಿಗಳನ್ನು ಕಷ್ಟಾತ್ ಕಷ್ಟತರಮ್ಯಾಂತೂ ಸರ್ವೇ ದುರ್ಯೋಧನಾದಯ ಅಂತ ನಿಂದನೆ ಮಾಡಿದ್ದನ್ನು ಮಹಾಭಾರತ ನಮಗೆ ತಿಳಿಸತ್ತೆ. ಭೀಮಸೇನ ದುರ್ಯೋಧನನ ತಲೆಯನ್ನು ಮತ್ತೆ ಮತ್ತೆ ತುಳಿದು ಆ ಪ್ರಸಂಗವು ಕೂಡ ಹೀಗೆ ಅಸುರ ಪುಣ್ಯನಾಶಕವಾಗಿರ್ತಕ್ಕಂಥ ಮಹತ್ತರವಾದ ಪುಣ್ಯ ಅನ್ನೋ ಮಾತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಆದ್ದರಿಂದ ಈ ವಿಚಾರದಲ್ಲಿ ಸಂದೇಹ ಪಡಿಸಲ್ಲ. ಅಖಿಲ ಶಾಸ್ತ್ರ ಮತ ನಾನು ಹೇಳಿದ್ದು ಅಂತ ಇದನ್ನು ಒಪ್ಪಬೇಕು ಅಂತ ದಾಸರು ಹೇಳ್ತಿಲ್ಲ. ಇದು ಸಕಲ ಶಾಸ್ತ್ರಗಳ ಸಾರ. ಸರ್ವ ವೇದ, ಇತಿಹಾಸ, ಪುರಾಣ, ಪಂಚರಾತ್ರ, ಆಗಮ ಎಲ್ಲವೂ ಕೂಡ ವಿಷ್ಣುವನ್ನೇ ಹೊಗಳ್ತಾ ಇದೆ. ಅವುಗಳನ್ನು ತಿಳ್ಕೊಂಡೇ ಅವನನ್ನು ಕಾಣಬೇಕು. ಶಾಸ್ತ್ರಯೋನಿತ್ವ, ಬೇರೆ ಉಪಾಯ ಇಲ್ಲ. ಆದ್ದರಿಂದ ಸರ್ವ ಶಾಸ್ತ್ರಾತ್ರ ನಿರ್ಣಯ ರೂಪವಾಗಿರ್ತಕ್ಕಂಥ ಸೂತ್ರ ಭಾಷ್ಯವೇ ನಮಗೆ ಇದನ್ನು ಹೇಳ್ತಾ ಇದೆ. ಆದ್ದರಿಂದ ಅದನ್ನು ಪ್ರಮೇಯ ಅಂತ ಅರ್ಥ ಮಾಡ್ಕೋಬೇಕೇ ಹೊರತು ಇದರಲ್ಲಿ ಸಂಶಯಾದಿಗಳನ್ನು ಪಡೋದರಲ್ಲಿ ಅರ್ಥ ಇಲ್ಲ. ರಾಮಾಯಣದ ಒಂದು ಪ್ರಸಂಗವನ್ನು ಉದಾಹರಣೆ ಕೊಡಬೇಕು ಅಂತಾದರೆ, ರಾಮಚಂದ್ರದೇವರೇ ವಾಯುದೇವರಾದ ಅವತಾರರಾದ ಹನುಮಂತ ದೇವರಲ್ಲಿ ನಿಂತು ಆ ಸೀತಾನ್ವೇಷಣೆ ಒಂದು ಪ್ರಸಂಗ. ಅನಂತ ಕಾರ್ಯಗಳನ್ನು ಅಲ್ಲಿ ಮಾಡಿಸ್ತಾರೆ. ಸೀತಾನ್ವೇಷಣೆಯ ಎಲ್ಲ ಹಂತಗಳಲ್ಲೂ ಕೂಡ ಹನುಮಂತ ದೇವರ ಕಾರ್ಯವನ್ನು ರಾಮಾಯಣ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತೆ. ಆ ಎಲ್ಲ ಕಾರ್ಯ ಆದ ನಂತರದಲ್ಲಿ ಹನುಮಂತ ದೇವರನ್ನು ಶ್ರೀರಾಮಚಂದ್ರ ಪ್ರಶಂಸನೆಯನ್ನು ಮಾಡ್ತಾನೆ. ಇಷ್ಟೇ ಉತ್ಕೃಷ್ಟವಾಗಿರ್ತಕ್ಕಂಥ ಇಂಥ ಕಾರ್ಯವನ್ನು ಮಾಡಿದೆಯಾ, ಇದಕ್ಕೆ ನಾನು ಏನನ್ನು ಕೊಟ್ಟರು ಕೂಡ ಅದು ಕಡಿಮೆನೇ, ಇದಕ್ಕೆ ಸರಿದೂಗುವಂಥದ್ದು ಇನ್ನೊಂದಿಲ್ಲ ಅಂತ ಈ ರೀತಿಯಾಗಿ ಸ್ವತಃ ಶ್ರೀರಾಮಚಂದ್ರ ಹನುಮಂತ ದೇವರನ್ನು ಪ್ರಶಂಸನೆ ಮಾಡ್ತಾನೆ. ಶ್ರೀರಾಮಚಂದ್ರನೇ ಅನಂತ ರೂಪಗಳಿಂದ ನಿಂತು ವಾಯುದೇವರಿಗೆ ಅಂತಹ ಉತ್ತಮವಾಗಿರ್ತಕ್ಕಂಥ ಭಕ್ತಿ, ಜ್ಞಾನ, ಬಲ ಎಲ್ಲವನ್ನು ಕೊಟ್ಟಿರೋದು. ಅಂದಮೇಲೆ ತಾನೇ ಯಾಕೆ ಪ್ರಶಂಸನೆ ಮಾಡಬೇಕು ಅಂದರೆ ಲೋಕಕ್ಕೆ ಶಿಕ್ಷಣಕ್ಕಾಗಿ ಪ್ರಶಂಸನೆ ಮಾಡ್ತಾನೆ. ಏನು ಕೊಡಲಿ, ಅನುಪಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದೆ ಹನುಮಂತನ ಅವತಾರದಲ್ಲಿ ಅಂತ ಹೇಳಿದಾಗ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ಇನ್ನೂ ಹೆಚ್ಚಿನ ಜ್ಞಾನ ಭಕ್ತಿಯಾದಿಗಳನ್ನು ಅನುಗ್ರಹಿಸುವಂಥ ಹನುಮಂತ ದೇವರು ಶ್ರೀರಾಮಚಂದ್ರನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಮೂಲಕ ಶಿಕ್ಷಣವನ್ನು ಕೊಡ್ತಾರೆ. ತನಗಿಂತುತ್ತಮರ ಗುಣವನ್ನು ಕೊಂಡಾಡಲೇಬೇಕು, ಅದು ಅವರಿಗೂ ಪ್ರೇರಣೆ, ಉಳಿದವರಿಗೂ ಕೂಡ ಅದು ಪ್ರೇರಣೆ ಆಗಿ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಜನ ಉತ್ತಮ ಕರ್ಮದಲ್ಲಿ ತಮ್ಮಂತ ತೊಡಗಿಸಿಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಆ ಮೂಲಕ ಸಮಾಜದ ಅಭಿವೃದ್ಧಿ ಆಗುತ್ತೆ. ಇದು ಶಾಸ್ತ್ರದ ಮರ್ಮ. ಅದನ್ನೇ ದಾಸರು ಇಲ್ಲಿ ನಮಗೆ ತಿಳಿಸ್ತಾರೆ. ಹೊತ್ತು ಹೊತ್ತಿಗೆ ಪಾಪಕರ್ಮ ಪ್ರವರ್ತಕರ ನಿಂದಿಸದೆ, ಪಾಪಕರ್ಮವನ್ನು ನಿಂದನೆ ಮಾಡಬೇಕು, ಅದು ಮತ್ತೆ ಪಾಪಕರ್ಮ, ಅದು ನಿಂದನೆ ಮಾಡಿದಾಗ ಮತ್ತೆ ಅದು ಮಾಡದೇ ಇದ್ದಂಗೆ ಅದನ್ನು ತಡೆಗಟ್ಟುವಂತಹ ವ್ಯವಸ್ಥೆಯು ಕೂಡ ಸಜ್ಜನರಾದವರು ಸಾತ್ವಿಕರಾದವರು ಮಾಡಬೇಕು. ಅದೇ ರೀತಿಯಾಗಿ ನಿಂದಿಸದೇ ಇದ್ದರೆ ತಾನೂ ಪಾಪಕರ್ಮ ಮಾಡಿದವನ ಜೊತೆಗೆ ಸಹಭಾಗಿಯಾಗಿ ಅದಕ್ಕಿಂತ ಹೆಚ್ಚಿನ ಪಾಪವನ್ನು ಔದಾಸೀನ್ಯದಿಂದ ಇದ್ದದ್ದಕ್ಕೆ ಅನುಭವಿಸಬೇಕಾಗತ್ತೆ. ಅದೇ ರೀತಿಯಾಗಿ ತನಗಿಂತ ಉತ್ತಮರ ಗುಣ ಕರ್ಮಗಳ ಕೊಂಡಾಡದಲೆ ಇಪ್ಪಮರ್ತ್ಯರಿಗೆ, ಉತ್ತಮ ಕಾರ್ಯವನ್ನು ಮಾಡಿದಾಗ ಪ್ರಶಂಸನೆ ಮಾಡದೇ ಇದ್ದರೆ, ಉದಾಹರಣೆಗೆ ಒಳ್ಳೆ ಶುದ್ಧವಾಗಿ ಭೋಜನ ಸಂಧಿಯಲ್ಲಿ ತಿಳಿಸ್ದಂಗೆ ಸುರುಚಿ, ರುಚಿರ, ಸುಗಂಧ, ಶುಚಿ ಈ ಎಲ್ಲ ಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಉತ್ತಮ ನೈವೇದ್ಯ ವೈಶ್ವದೇವ ಎಲ್ಲ ಆಗಿರುವಂತಹ ಭೋಜನವನ್ನು ಮಾಡಿಸಿದಾಗ ಅಡುಗೆ ಮಾಡಿದವನಿಗೆ ಬಹಳ ಚೆನ್ನಾಗಿತ್ತು ಅಂತ ಒಂದು ಪ್ರಶಂಸನೆ ಮಾತು ಹೇಳಬೇಕು. ಹೇಳದೇ ಇದ್ದರೆ, ಯಾರಿಚ್ಛೆಗೆ ಊಟಕ್ಕೆ ಹಾಕಿದ್ದಾರೆ ನಮ್ಮಷ್ಟಿಗೆ ನಾವು ಊಟ ಮಾಡಿ ಬಂದರೆ ಆ ಪಾಪಕ್ಕೆ ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಆದ್ದರಿಂದ ಪಾಪಕರ್ಮ ಮಾಡಿದವ್ರನ್ನ ನಿಂದನೆ ಮಾಡೋದು ಎಷ್ಟು ಮುಖ್ಯವೋ, ಪುಣ್ಯಕರ್ಮವನ್ನು ಮಾಡಿದವ್ರನ್ನ ಪ್ರಶಂಸನೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಅಕಸ್ಮಾತ್ ಔದಾಸೀನ್ಯದಿಂದ ಮಾಡದೇ ಇದ್ದರೆ ಗೋಹತ್ಯ, ಸ್ತ್ರೀಹತ್ಯ, ಬ್ರಾಹ್ಮಣ ಹತ್ಯೆ ಮೊದಲಾದ ದೋಷಗಳನ್ನು ಪಾಪಗಳನ್ನು ಮಾಡಿದರೆ ಏನು ಫಲ ಬರುತ್ತೋ ಅಂತಹ ದುಷ್ಟಫಲಕ್ಕೆ ಭಾಗಿಯಾಗಬೇಕಾಗತ್ತೆ. ಇದು ನಾನು ಹೇಳಿದ್ದಲ್ಲ, ಅಖಿಲ ಶಾಸ್ತ್ರಗಳು ಕೂಡ, ವೇದ, ಪುರಾಣ, ಉಪನಿಷತ್ತು, ಮಹಾಭಾರತಾದಿ ಎಲ್ಲ ಗ್ರಂಥಗಳು ಕೂಡ ಇದನ್ನು ಹೇಳ್ತಾ ಇದೆ ಅಂತ ಲೋಕಕ್ಕೆ ಎಚ್ಚರಿಕೆಯ ಶಿಕ್ಷಣವನ್ನು ಕೂಡ ದಾಸರಲ್ಲಿ ತಿಳಿಸ್ತಾರೆ. ಆ ಮೂಲಕ ಸಮಾಜದ ಏಳಿಗೆ ಅಭಿವೃದ್ಧಿ ಯಾವ ರೀತಿಯಾಗಿ ಸಾತ್ವಿಕನಾದೋ ಅನ್ನೋದಕ್ಕೆ ಪ್ರೇರಕನಾಗಬೇಕು ಅನ್ನೋ ವಿಚಾರವನ್ನು ಕೂಡ ತಿಳಿಸ್ತಾರೆ.